ಎತ್ತುಗಳ ಸಾಕಾಣಿಕೆ ಕುರಿತ ವಿಶೇಷ ಬಾನುಲಿ ಸರಣಿ ರೈತನ ಸಂಪತ್ತು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೃಷಿಕ ಮಿತ್ರರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಎತ್ತುಗಳ ತಳಿಗಳು, ಈ ಕುರಿತಂತೆ ಪಶುವೈದ್ಯರಾದ ಡಾಕ್ಟರ್ ಕೆ ಕೃಷ್ಣಮೂರ್ತಿ ಅವರೊಂದಿಗಿನ ಮಾತುಕತೆಯನ್ನ ಕೇಳೋಣ. ಡಾಕ್ಟರ್ ಕೃಷ್ಣಮೂರ್ತಿ ಅವರೇ, ನಮಸ್ಕಾರ. ನಮಸ್ಕಾರ. ತಾವು ಇವತ್ತಿನ ದಿವಸ ಎತ್ತುಗಳ ತಳಿಗಳ ಬಗ್ಗೆ, ಅದರ ಲಕ್ಷಣಗಳ ಬಗ್ಗೆ, ಅದರ ಪ್ರಾಮುಖ್ಯತೆಗಳ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಆಗ್ಬಹುದು. ನಮ್ಮ ಭಾರತ ದೇಶದ ತಳಿಗಳು ಅತ್ಯಮೂಲ್ಯವಾದ ತಳಿಗಳು. ಯಾಕೆ ಭಾರತೀಯ ತಳಿಗಳೇ ಯಾಕೆ ಅಷ್ಟು ಪ್ರಾಶಸ್ತ್ಯ, ಬೇರೆ ತಳಿಗಳು ಯಾಕಲ್ಲ, ಹೊರದೇಶಗಳದ್ದು ಯಾಕಲ್ಲ, ಈ ಪ್ರಶ್ನೆಗೂ ಕೂಡ ಇದರೊಳಗಡೆ ಉತ್ತರ ಬರ್ತಾ ಹೋಗುತ್ತೆ. ಬರೀ ಅಷ್ಟೇ ಅಲ್ಲ, ನಮ್ಮ ತಳಿಗಳು ಅಂದ್ರೆ ಬರೀ ತಳಿಗಳೇ ಅಲ್ಲ, ನಮ್ಮಿಂದ ಹೊರದೇಶಕ್ಕೆ ಹೋಗಿರೋರು ಮಾತ್ರ, ಮನುಷ್ಯರು ಮಾತ್ರ ರಾಯಭಾರಿಗಳಲ್ಲ, ಇವೆಲ್ಲ ಮೂಕ ರಾಯಭಾರಿಗಳು. ಈ ಎಲ್ಲ ತಳಿಗಳು ಹೊರದೇಶಗಳಿಗೆ ಹೋಗಿ ಅಲ್ಲಿ ಸಂಕರಣ ಹೊಂದಿವೆ. ಆದ್ರಿಂದ ಈ ತಳಿಗಳ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋದು ಬಹಳ ಮುಖ್ಯ. ಮೊಟ್ಟ ಮೊದಲನೇದಾಗಿ, ಯಾಕೆ ಭಾರತೀಯ ತಳಿನೇ ಯಾಕೆ ಶ್ರೇಷ್ಠ, ವಿದೇಶಿ ತಳಿ ಅಷ್ಟೊಂದು ಪ್ರಾಶಸ್ತ್ಯ ಯಾಕಿಲ್ಲ? ವಿದೇಶಿ ತಳಿಗಳು ಹೆಚ್ಚು ಹಾಲು ಕೊಡಬಹುದು, ಆದ್ರೆ ರೋಗ ನಿರೋಧಕ ಶಕ್ತಿ ನಮ್ಮ ನಾಡ ತಳಿಗಳಿಗೆ ಇರುವಂತಹ, ಭಾರತೀಯ ತಳಿಗಳಿಗೆ ಇರುವಂತಹ ರೋಗ ನಿರೋಧಕ ಶಕ್ತಿ ಪರದೇಶದಿಂದ ಬಂದಿರುವಂತಹ ತಳಿಗಳಿಗೆ ಕಡಿಮೆ. ಭಾರತ ಹವಾಮಾನಕ್ಕೆ ಇದು ಮೂಲತಃ ಹೊಂದಿಕೊಂಡಿದೆ, ಅದು ಅಲ್ಲಿಂದ ಬಂದು ಇಲ್ಲಿ ನಿಧಾನವಾಗಿ ಹೊಂದ್ಕೊಳ್ತಾ ಇದೆ. ಈಗ ಇಲ್ಲಿ ಕೂಡ ವಿದೇಶಿ ತಳಿಗಳು ಕೂಡ ಹೊಂದ್ಕೊಳ್ತಾ ಬರ್ತಾ ಇದೆ. ಆದ್ರೆ ನಮ್ಮ ತಳಿಗಳಿಗೆ ಆರೋಗ್ಯದ ಪಾಲನೆ ಬಹಳ ಸುಲಭ. ಬೇರೆದಕ್ಕೆ ನಾವು ನಿಯಮಿತವಾಗಿ ನಾವು ಏನು ಲಸಿಕೆಗಳನ್ನು ಹಾಕಿಸ್ತಾ ಇದ್ದೀವಿ ಅದನ್ನು ಹಾಕಿಸ್ತಲೇ ಇರಬೇಕು, ಅದಕ್ಕಾಗಿ ಇರುವಂತಹ ಆಹಾರವನ್ನು ಕೊಡ್ತಲೇ ಇರಬೇಕು. ಆದ್ರೆ ನಮ್ಮ ತಳಿಗಳಿಗೆ ಆ ತರ ಅಲ್ಲ. ಮತ್ತೆ ನಮ್ಮ ತಳಿಗಳಿಂದ ಬರುವಂತಹ ಪ್ರಯೋಜನಗಳು, ಅದು ಹಾಲಾಗ್ಬಹುದು, ಅದು ಔಷಧಿಗಾಗ್ಬಹುದು, ತೋಟಕ್ಕೆ ಗೊಬ್ಬರ ಆಗ್ಬಹುದು, ಅಥವಾ ಉಳುಮೆ ಮಾಡುವುದಾಗ್ಬಹುದು, ಅಥವಾ ಸಾಕೋ ರೀತಿಯಲ್ಲಾಗಬಹುದು, ಇದಕ್ಕೂ ವಿದೇಶಿ ತಳಿಗೂ ಬಹಳ ವ್ಯತ್ಯಾಸಗಳು ಕಾಣ್ತಾ ಇವೆ. ಮತ್ತೆ ಹಾಲಿನಲ್ಲಿರುವಂತಹ ಏನು ಕೊಬ್ಬಿನ ಅಂಶ, ಇದನ್ನ ನಾವು ಏನು ಮಾತಾಡ್ತೀವಿ, ಜೀರ್ಣವಾಗುವಂತಹ ಕೊಬ್ಬಿನ ಅಂಶ, ಜೀರ್ಣವಾಗದಲ್ಲಿರುವಂತಹ ಕೊಬ್ಬಿನ ಅಂಶ, ಹಾಲು ಕುಡಿದ್ಬಿಟ್ರೆ ದಪ್ಪ ಆಗ್ಬಿಡ್ತಾರೆ, ಈ ಅಂಶಗಳು ನಮ್ಮ ನಾಡು ತಳಿಗಳಲ್ಲಿ ಕಡಿಮೆ ಇದೆ. ಕೊಬ್ಬಿನ ಅಂಶ ನಮ್ಮ ನಾಡು ತಳಿಗಳಲ್ಲಿ ಜಾಸ್ತಿ ಇದೆ, ಆದ್ರೆ ಆ ಕೊಬ್ಬಷ್ಟು ಜೀರ್ಣವಾಗುವಂತಹ ಕೊಬ್ಬದು. ಮತ್ತೆ ಇದು ಪಂಚಗವ್ಯ ಅತ್ಯುತ್ತಮವಾದಂತಹ ಔಷಧ, ಅದು ಎಲ್ಲರಿಗೂ ಗೊತ್ತಿದೆ. ಗೋಮೂತ್ರ ಸೇವನೆ ಬಗ್ಗೆ ಒಂದು ಆಂದೋಲನ ನಡೀತಾ ಇದೆ. ಗೋ ಅರ್ಕ ಅನ್ನೋದು ಕ್ಯಾನ್ಸರ್ ನಿವಾರಕ ಅಥವಾ ಕ್ಯಾನ್ಸರ್ನ ತಡೆಗಟ್ಟತ್ತೆ ಏನತ್ತೆ. ಈ ತಳಿಗಳು ಇವೆಲ್ಲ ಮಾತನಾಡುವಂತದ್ದು ನಮ್ಮ ದೇಶದ ತಳಿಗಳಿಗೆ ಸಂಬಂಧಿಸಿದಂತೆ ಮಾತ್ರ, ವಿದೇಶಿ ತಳಿಗಳಿಗೆ ಇದು ಸಂಬಂಧಿಸಿದಂತ ಅಲ್ಲ. ನಾವು ಕೃಷಿಯ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಪಂಚಗವ್ಯದ ಮಾಡಿ ಜೀವಾಮೃತ ಮಾಡಿ ಇವುಗಳನ್ನೆಲ್ಲ ಹೇಳಬೇಕಾದ್ರೆ ನಾವು ನಮ್ಮ ಸ್ವದೇಶಿ ತಳಿಗಳ ಸುದ್ದಿಯನ್ನ ಮಾತಾಡ್ತೀವಿ. ಅದಕ್ಕೋಸ್ಕರ ಒಂದು ಗಾದನೆ ಇದೆ, ಆಕಳ ಹೊಟ್ಟೆಯಲ್ಲಿ ಅಚ್ಚೇರ್ ಬಂಗಾರ, ಎತ್ತಿನ ಗಂಜಲಲ್ಲಿ ಸೇರ್ ಬಂಗಾರ ಅಂತ ಗಾದೆ ಇದೆ. ಈ ಕೃಷಿ ತ್ಯಾಜ್ಯ ಇದೆಯಲ್ಲ, ಭತ್ತದ ಹುಲ್ಲಾಗ್ಬಹುದು, ರಾಗಿ ಹುಲ್ಲಾಗ್ಬಹುದು, ಜೋಳದ ದಂಟ ಆಗ್ಬಹುದು, ತೊಗರಿ ಬಳ್ಳಿ ಆಗ್ಬಹುದು, ಅವರೆ ಬಳ್ಳಿ ಆಗ್ಬಹುದು, ಅಲಸಂದಿ ಬಳ್ಳಿ, ಹುರುಳಿ ಬಳ್ಳಿ, ಈ ಹುರುಳಿ ಕಾಳುಗಳನ್ನ ಮನುಷ್ಯ ತಿನ್ಬೋದೇ, ಈ ಬಳ್ಳಿಗಳನ್ನ ಮನುಷ್ಯ ತಿನ್ನೋಕ್ಕಾಗಲ್ಲ, ಇವುಗಳನ್ನ ನಮ್ಮ ದನಗಳೇ ತಿನ್ಬೇಕು. ಈ ದನಗಳು ತಿಂದು ಉಳುಮೆ ಮಾಡುತ್ತೆ, ಗಾಳಿ ಎಳೆಯುತ್ತೆ, ಎತ್ತುಗಳು ಒಳ್ಳೆ ಕೆಲಸ ಮಾಡುತ್ತೆ, ಹಾಲು ಕೊಡುತ್ತೆ, ನಿತ್ಯ ಭೂಮಿಗೆ ಹಿತವಾಗುವಂತಹ ಪೌಷ್ಟಿಕಾಂಶ ಇರುವಂತಹ ಗೊಬ್ಬರವನ್ನ, ಸಗಣಿಯನ್ನ, ಗಂಜಲವನ್ನ ಕೊಡುತ್ತೆ, ಸಗಣಿ ಭೂಮಿಯ ಆರೋಗ್ಯ ಕಾಪಾಡುತ್ತೆ. ಮುಖ್ಯವಾಗಿ ಇದು ಎಂದೂ ಸ್ಟ್ರೈಕ್ ಮಾಡಿಲ್ಲ, ಮಾಡೋದೇ ಇಲ್ಲ. ನಮ್ಮ ಆರೋಗ್ಯ ಕೂಡ ಕಾಪಾಡುತ್ತೆ, ಅನೇಕ ಜವಾಬ್ದಾರಿಯನ್ನು ಅದು ಹೊತ್ಕೊಳ್ಳುತ್ತೆ. ಹೀಗಾಗಿ ಪ್ರಪಂಚದಲ್ಲಿ ಇರುವಂತಹ ತಳಿಗಳಲ್ಲಿ 26 ತಳಿಗಳು ಭಾರತದಲ್ಲಿ ಇದೆ ಅಂತ ಹೇಳಿ ವಿಶ್ವದ ಆರೋಗ್ಯ ಮೂಲದಿಂದ ದಾಖಲೆಯಾಗಿರುವಂತಹದ್ದು. ಇಷ್ಟೊಂದು ತಳಿಗಳು ಬೇರೆ ಆ ಪ್ರಪಂಚದ ಯಾವ ದೇಶದಲ್ಲೂ ಇಲ್ಲ. ಇದು ಹೆಮ್ಮೆಯ ವಿಚಾರ. ಕೊನೆಗೆ ಎಲ್ಲಿ ತನಕ ಅಂತಂದ್ರೆ, ಹಾಲು ಉಡಿಸಕ್ಕ ಆಗದಂತಹ ತಾಯಿಯಂದರೆ ಇದ್ದರೆ ಅವರು ನಮ್ಮ ದೇಶೀ ತಳಿಯ ಹಾಲನ್ನೇ ಮಗುವಿಗೆ ಅರ್ಧ ನೀರು ಅರ್ಧ ಹಾಲು ಹಾಕಿ ಕೊಡ್ತಾರೆ. ಆಕಸ್ಮಿಕವಾಗಿ ತಾಯಿಯಂದರೆ ಇಲ್ಲವಾದ್ರೆ ಆ ಮಗುವನ್ನು ಬೆಳೆಸಲಿಕ್ಕೆ ಈ ನಾಡು ಹಸುಗಳ ಹಾಲನ್ನು ಉಪಯೋಗ ಮಾಡಿದಂತಹ ಅನೇಕ ಜನರು 1000 ಸಂಖ್ಯೆಯಲ್ಲಿ ಈ ದೇಶದಲ್ಲಿ ಇವತ್ತು ಕೂಡ ಇದ್ದಾರೆ. ಇದನ್ನ ಸ್ಥೂಲವಾಗಿ ನಾವು 2 ರೀತಿಯಲ್ಲಿ ಗುಂಪು ಮಾಡ್ತೀವಿ. ಒಂದು ಅದರ ಚಹರೆ, ಮತ್ತೊಂದು ಇದನ್ನು ನೋಡಿಕೊಂಡು. ಇನ್ನೊಂದು ಅದು ಸ್ಥೂಳವಾಗಿ ಕೊಂಬು ಹೇಗಿದೆ, ದೃಢವಾಗಿ ಹೇಗಿದೆ, ಇದನ್ನ ನೋಡ್ಕೊಂಡು ಇದೊಂದು ಆರು ಗುಂಪು ಅದೊಂದು ಆರು ಗುಂಪು ಮಾಡಿದ್ದಾರೆ. ಈ ಎಲ್ಲ ಗುಂಪುಗಳು ಕೂಡ ಹೇಗೆ ಭಾರತದ ಪ್ರಜೆಗಳು ಅಮೆರಿಕದಲ್ಲಿ ಹೋಗಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಾರೋ ಹಾಗೆ ನಮ್ಮ ಎತ್ತುಗಳು ಕೂಡ ಅಲ್ಲಿ ಹೋಗಿ ದೊಡ್ಡ ಕೆಲಸವನ್ನ ಅಂದ್ರೆ ಉಳುಮೆ ಕೆಲಸವನ್ನ ಮಾಡಿ ಅಲ್ಲ, ಅಲ್ಲಿಯ ತಳಿಯ ಜೊತೆ ಸಂಕರಣ ಹೊಂದಿ ಅದ್ಭುತವಾದ ತಳಿಯನ್ನು ಸೃಷ್ಟನೆ ಮಾಡಿದೆ. ಇವತ್ತು ಕೂಡ ಎಲ್ಲ ದೇಶದವರು ಇದನ್ನ ಅಪೇಕ್ಷೆ ಪಡ್ತಾರೆ. ಅದು ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೇನೆ. ಈ ಮೊಟ್ಟ ಮೊದಲು ಎರಡು ವಿಭಾಗದಲ್ಲಿ ಹೇಳ್ತಾ ಹೋಗ್ತೀನಿ. ಮೊದಲನೇದು ದಪ್ಪ ಕೊಂಬಿರುವಂತಹದ್ದು, ಬಿಳಿಯ ದೊಡ್ಡ ಹಣೆ ಇರುವಂತಹದ್ದು, ಒಳ್ಳೆ ಚುರುಕು ಕಣ್ಣು ಹೊಂತರುವಂತಹದ್ದು, ಇವುಗಳದ್ದೆಲ್ಲ ಸಿಂಧ್ ಪ್ರಾಂತದಲ್ಲಿ, ಗುಜರಾತ್ ಪ್ರಾಂತದಲ್ಲಿ, ಹಿಸ್ಸಾರಲ್ಲಿ ಇಲ್ಲೆಲ್ಲ ಕಾಣುತ್ತೆ. ಅದು ಕಾಂಕ್ರೇಜ್, ಮಾಲ್ವಿ, ಥಾರ್ಪಾರ್ಕರ್, ಇವುಗಳನ್ನ ತಳಿಗಳನ್ನ ಹೆಸರನ್ನ ಹೇಳ್ತೇನೆ. ಬರೀ ಇಲ್ಲಿ ತಳಿ ಹೆಸರು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ತಳಿಗಳನ್ನ ಬ್ರೆಜಿಲ್ ಮತ್ತು ಅಮೆರಿಕ ದೇಶದವರು ತಳಿಯ ಸಂಕರಣಕ್ಕಾಗಿ ಬಹುಸಂಖ್ಯೆಯಲ್ಲಿ ಉತ್ತಮವಾದನ್ನೆಲ್ಲ ಆಯ್ಕೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಹಿಂದೆ ಕೂಡ ಮಾಡ್ಕೊಂಡು ಹೋಗಿದ್ದಾರೆ, ಇವತ್ತು ಕೂಡ ಆ ಪ್ರಕ್ರಿಯೆ ನಡೀತಲೇ ಇದೆ. ಮುಂದಿನದ್ದು ಗಿಡ್ಡು ಕೊಂಬಿಂದು. ಗಿಡ್ಡು ಕೊಂಬಿಂದು ಅಂದ್ರೆ ಇದು ಬೆಳಗಾವಿ, ಆಂಧ್ರ, ಬಿಜಾಪುರ ಈ ಕಡೆ ಇರುವಂತದ್ದು. ಬೂದು ಬಣ್ಣ ಇರುತ್ತೆ, ಆಯತಾಕಾರದ ಹಣೆ ಇರುತ್ತೆ, ಉಬ್ಬಿದ ಕಣ್ಣಿರುತ್ತೆ. ಇದು ಹರಿಯಾಣ ಬ್ರೀಡ್ ಆಗ್ಬಹುದು, ಒಂಗೋಲು, ನಾಗ್ಪುರಿ, ಕೃಷ್ಣಾವೇಲಿ, ಬ್ರೆಜಿಲ್ಗೆ ಇದು ಹೋಗ್ತಾ ಇದೆ. ಕೃಷ್ಣಾವೇಲಿ ಅಂತಂದ್ರೆ ಇದು ವಿಶಿಷ್ಟವಾದದ್ದು. ಕೃಷ್ಣಾವೇಲಿ, ಘಟಪ್ರಭಾ, ಮಲಪ್ರಭಾ ಮತ್ತು ಕೃಷ್ಣಾ ನದಿ ಹರಿಯೋ ದಂಡೆಯಲ್ಲಿರುವಂತದ್ದು. ಇಲ್ಲಿ ಕರಿಯ ಮೆಕ್ಕಲು ಮಣ್ಣು, ಉಳುಮೆ ಬಹಳವಾದ ಕಷ್ಟವಾದಂತಹ ಕೆಲಸ. ಇಂತಹ ಕಷ್ಟವಾದ ಕೆಲಸವನ್ನ ಈ ಒಂದು ಸರಾಗವಾಗಿ ನಿರ್ವಹಿಸುತ್ತೆ, ಶ್ರಮ ಇಲ್ಲದೆ ನಿರ್ವಹಿಸುತ್ತೆ. ಇನ್ನು ಮೂರನೇದು ಅಂತಂದ್ರೆ ದೊಡ್ಡ ಶರೀರ ಇರುವಂತಹದ್ದು, ದಪ್ಪನೆ ಕೊಂಬಿರುವಂತಹದ್ದು, ನೋಡಿದ್ರೆ ಹೆದರಿಕೆ ಆಗಬೇಕು, ಉಬ್ಬಿದ ಹಣೆ ಇರುತ್ತೆ, ಕೆಂಪು ಬಣ್ಣ, ಬಿಳಿ ಬಣ್ಣ ಇರುತ್ತೆ, ಕೊಂಬು ಬಿಲ್ಲಿನ ಆಕಾರದಲ್ಲಿ ಈ ಕಡೆಯಿಂದ ಆ ಕಡೆಗೆ ಹಬ್ಬಿ ಎರಡು ಕೂಡ್ಕೊಂಡ್ಬಿಡುತ್ತೆ ಅನ್ನೋ ಆಗಿರುತ್ತೆ, ನೋಡಿದ್ರೆ ಹೆದರಿಕೆ ಆಗುತ್ತೆ, ಅಷ್ಟು ದೊಡ್ಡದಾಗಿರುತ್ತೆ. ಇದು ಗಿರ್ರು, ಸಿಂಧಿ, ಶಾಹಿವಾಲು, ಡಿಹೋನಿ, ನಿಮಾರಿ, ಡಿಂಗಿ, ಇವು ಉತ್ತಮವಾದ ಹಾಲಿನ ತಳಿಗಳು ಕೂಡ. ಇವೆಲ್ಲ ಬರೀ ಕೆಲಸದಕ್ಕೆ ಅಂತ ಅನ್ಕೊಳ್ಬಾರದು. ಈ ತಳಿಗಳನ್ನ ಅಮೆರಿಕಕ್ಕೆ ತಗೊಂಡು ಹೋಗಿ ಅಲ್ಲಿ ಸಂಕರಣ ಮಾಡಿ ಅಲ್ಲಿ ಉತ್ತಮವಾದ ತಳಿಗಳನ್ನ ಇವು ಮಾಡಿಕೊಂಡಿದ್ದಾರೆ. ಕೀನ್ಯಾ, ಲ್ಯಾಟಿನ್ ಅಮೆರಿಕಾ, ಶ್ರೀಲಂಕಾ, ಬರ್ಮಾ, ಇಂಡೋನೇಷ್ಯಾ, ಇಲ್ಲಿಗೆಲ್ಲ ಬಹಳ ದೊಡ್ಡ ಬೇಡಿಕೆ ಇದೆ. ಇನ್ನು ಕರ್ನಾಟಕದ ತಳಿಗೆ ಬಂದಾಗ ಮಧ್ಯಮ ಗಾತ್ರದ್ದು, ಬಲಿಷ್ಠವಾದ ತೊಳೆ ಇರೋದು, ಆಕರ್ಷಕವಾದ ಹಣೆ ಇರೋದಂಥದ್ದು ಅಮೃತ್ ಮಹಲ್ಲು, ಹಳ್ಳಿಕಾರು, ಆಲಂಬಾಡಿ, ಬರ್ಗುರು, ಕಾಂಗಯಾಮು, ಕಿಳಿಹಾರು ಈ ತರದವು. ಇವು ಕೂಡ ಹೊರದೇಶಕ್ಕೆ ಹೋಗಿರುವಂತವೇನೆ, ಇದರಲ್ಲೂ ಉತ್ತಮ ತಳಿಯನ್ನು ಹೊರಗಡೆ ತಗೊಂಡೋಗಿ ಅದರಲ್ಲಿ ಸಂಕರಣ ಮಾಡಿಕೊಂಡಿದ್ದಾರೆ. ಮತ್ತೆ ಹಿಮಾಚಲ ಪ್ರದೇಶಕ್ಕೆ ಬಂದರೆ ಅಲ್ಲೆಲ್ಲ ಹೇಗೆ ನಮ್ಮ ಉತ್ತರ ಕರ್ನಾಟಕ, ಶಿವಮೊಗ್ಗ ಆ ಕಡೆ ಎಲ್ಲ ಹೋದಾಗ ಮಲ್ನಾಡ್ ಗಿಡ್ಡ ಅಂತ ಹೇಳ್ತಾರೆ, ಆ ತರ ಗಿಡ್ಡ ಹಸುಗಳಿವೆ. ಆದ್ರೆ ಅತ್ಯುತ್ತಮವಾದಂತಹ ಹಾಲನ್ನು ಕೊಡುತ್ತೆ, ಹಾಲಿನ ಪ್ರಮಾಣ ಕಡಿಮೆ ಇದ್ರೂ ಕೂಡ ಹಾಲು ಕೊಡುವಂತದ್ದು ಅತ್ಯಮೂಲ್ಯವಾದ್ದು. ಇದು ಯಾವುದು ಇಲ್ಲದಲ್ಲೇ ಇರುವಂತದ್ದು ಪಾಕಿಸ್ತಾನದ್ದು ಧನ್ನಿ ತಳಿ ಅಂತ ಕರೀತಾರೆ. ಇದು ಯಾವ ಗುಂಪಿಗೂ ಬರೋದಿಲ್ಲ, ಇದನ್ನು ಧನ್ನಿ ತಳಿ ಅಂತ ಅಷ್ಟೇ ಹೇಳ್ತಾರೆ, ಅದನ್ನು ವಿವರಿಸಕ್ಕೆ ಕೂಡ ಅದು ಸಾಧ್ಯವಾಗೋದಿಲ್ಲ. ಪ್ರಸ್ತುತ ನಮ್ಮ ಕರ್ನಾಟಕದಲ್ಲಿರುವಂತಹ ಹೆಮ್ಮೆ ತಳಿಗಳ ಬಗ್ಗೆ ನೋಡ್ತಾ ಹೋಗೋಣ. ನಮ್ಮ ಅಮೃತ ಮಹಲ್ ಅತ್ಯ ಅಮೂಲ್ಯವಾದಂತಹ ತಳಿ. ಈ ತಳಿಯನ್ನು ನಾವು ರೂಪಾಯಿಗಳಲ್ಲಿ ಅಳಿಯಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ರೂಪಾಯಿಗಳಲ್ಲಿ ಅಳಿಯಕ್ಕೆ ಸಾಧ್ಯ ಇಲ್ಲ ಅಂದ್ರೆ, ಒಂದು ಕೆಲಸಕ್ಕೆ ಬರುತ್ತೆ, ಗಾಡಿಗೆ ಬರುತ್ತೆ, ಹಾಲು ಕೊಡುತ್ತೆ. ಈ ಹಾಲುಗಳಲ್ಲಿ ಔಷಧದ ಗುಣಗಳಿವೆ. ಬರೀ ಹಾಲಿನಲ್ಲಿ ಮಾತ್ರ ಅಲ್ಲ, ಗಂಜಲದಲ್ಲಿ ಔಷಧದ ಗುಣ ಇದೆ, ಸಗಣಿಯಲ್ಲಿ ಔಷಧದ ಗುಣ ಇದೆ, ಕೃಷಿಯ ಎಲ್ಲ ಕಾರ್ಯಕ್ರಮಗಳಲ್ಲಿ, ಸಂಜೀವಿನಿ ತಯಾರು ಮಾಡಿಕೊಳ್ಳೋದ್ರಲ್ಲಿ, ಜೀವಾಮೃತ ತಯಾರು ಮಾಡಿಕೊಳ್ಳೋದ್ರಲ್ಲಿ ಎಲ್ಲ ನಾವು ಈ ಅಮೃತ ಮಹಲ್ ತಳಿ ಮತ್ತೆ ಹಳ್ಳಿಕಾರ್ ತಳಿಗಳ ಬಗ್ಗೆ ಹೇಳ್ತೀವಿ. ಅಮೃತ ಮಹಲ್ ಬಂಜಾರ ಸೇನಾ ತುಕಡಿನಲ್ಲಿ ಕೆಲಸ ಮಾಡ್ತಾ ಇತ್ತು. ಮೈಸೂರು ಅರಸರು ಇದನ್ನ ಬಹಳ ಮೆಚ್ಚಿಕೊಂಡಿದ್ರು. ವಿಜಯನಗರದ ಅರಸರ ಮೂಲ ಕೊಡುಗೆ ಇದು. ಮಧ್ಯಮ ಗಾತ್ರದ ಎತ್ತು, ತೀರ ದಪ್ಪನೂ ಅಲ್ಲ ಅಥವಾ ತೀರ ಸಣ್ಣನೂ ಅಲ್ಲ, ಒಳ್ಳೆ ಮೈಕಟ್ಟಿದೆ, ಆಕರ್ಷಕವಾಗಿದೆ, ಚರ್ಮ ಬಹಳ ಮೃದುವಾಗಿದೆ, ಕೂದಲು ಕೂಡ ಬಹಳ ಮೃದುವಾಗಿದೆ, ನಯವಾಗಿದೆ, ಕೈಕಾಲು ಬಲಿಷ್ಠವಾಗಿದೆ. ಅದರ ವೇಗ, ಚಪಲತೆ, ಚುರುಕುತನ, ಅದರದ್ದು ಬಿಗಿಯಾದ ಗೊರಸು ಇದೆಲ್ಲ ಇರೋದ್ರಿಂದ ಕಷ್ಟಕರವಾದಂತಹ ಕೆಲಸ ಮಾಡುತ್ತೆ. ಜಲ್ಲಿಕಲ್ಲು ಇವೆಲ್ಲ ಇರುವಂತಹ ಕಡೆ ಕೂಡ ಸರಾಗವಾಗಿ ನಡ್ಕೊಂಡು ಉಳುಮೆ ಕೆಲಸ ಮಾಡುತ್ತೆ. ಚಪ್ಪೆ ಮೇಲೆ ಕಪ್ಪು ಛಾಯೆ ಇದೆ, ಮೈ ಮೇಲೆಲ್ಲ ಬಿಳಿ ಬಣ್ಣ ಇದೆ, ಇದರಿಂದ ಬಿಸಿಲನ್ನು ಕೂಡ ತಡ್ಕೊಳ್ಳುತ್ತೆ, ಅಥವಾ ತೀರ ಥಣ್ಣಗೆ ಬಂದಾಗ ಥಂಡಿಯನ್ನು ಕೂಡ ತಲ್ಕೊಳ್ಳುತ್ತೆ, ಮಳೆ ಬಂದ್ರೆ ಮಳೆಯನ್ನು ತಲ್ಕೊಳ್ಳುತ್ತೆ. ಇದು ಈ ಬಣ್ಣಗಳು ಇರುವಂತಹದ್ದು, ಮೈ ಮೇಲೆ ರೋಮ ಇರುವಂತಹದ್ದು, ಮೈ ಮೇಲೆ ಚರ್ಮ ಇರುವಂತಹ ಮೃದುತ್ವ, ಇದು ಪ್ರಕೃತಿಯ ವಿಕೋಪಗಳನ್ನ ಸುಲಭವಾಗಿ ತಡೆದುಕೊಳ್ಳುವಂತಹ ಶಕ್ತಿಯನ್ನ ಇದಕ್ಕೆ ಕೊಟ್ಟಿದೆ. ಕೊಂಬಿನ ಬುಡ ದಪ್ಪ ಇದೆ, ಎರಡು ಕೊಂಬುಗಳ ಮಧ್ಯ ಅಂತರ ಬಹಳ ಕಡಿಮೆ. ಈ ಕಡಿಮೆ ಇರೋದ್ರಿಂದ ಕೊಂಬು ದೃಢವಾಗಿದೆ. ಈ ಕೊಂಬಿನ ಬಗ್ಗೆ ಹೇಳೋದಾದ್ರೆ, ಅಮೃತ್ ಮಹಲ್ ಕಾವಲ್ನಲ್ಲಿ ಒಮ್ಮೆ ನಾನು ಹೋಗಿದ್ದಾಗ ಬೆಳಗಿನ ಜಾವ 4 ಗಂಟೆಗೆ ಒಂದು ಇನ್ಸ್ಪೆಕ್ಷನ್ ಹೋಗ್ಬೇಕಾಗತ್ತೆ. ಯಾಕೆ ಬೆಳಗಿನ ಜಾವ ಅಷ್ಟು ಬೇಗ ಹೋಗುತ್ತೆ ಅಂತಂದ್ರೆ, ಯಾಕೆ ಮಲಗಿದ್ದಂತಹ ಹೋರಿಗಳು ಏನ್ ಮಾಡ್ತಾ ಇದೆಯೋ, ಎತ್ತುಗಳು ಏನ್ ಮಾಡ್ತಾ ಇದೆಯೋ, ಹೇಗಿದೆಯೋ. ಅವಾಗೆಲ್ಲ ಈಗಿನ ಕಾಲದಾಗ ಪ್ರತಿಯೊಂದನ್ನು ನಾವು ದಾರ ಹಾಕಿ ಹಗ್ಗ ಹಾಕಿ ಕಟ್ಟುವಂತದಿರಲಿಲ್ಲ. ಈಗ ಕೂಡ ಅಮೃತ್ ಮಹಲ್ ಕಾವಲಲ್ಲಿ ಕುಡುಕೊಟ್ಟಿಗೆ ವ್ಯವಸ್ಥೆನೇ ಮಾಡ್ತಾ ಇದ್ದಾರೆ, ವಿನಃ ಅಲ್ಲಿ ಈಗಲೂ ಕಟ್ಟಾಕುವಂತ ಇದಿಲ್ಲ. ಅದ್ಭುತವಾದ ಅಮೃತ್ ಮಹಲ್ ಕಾವಲಲ್ಲಿ ತಳಿ ಸಂವರ್ಧನೆಗೋಸ್ಕರ ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗಿ ನೋಡಿದ್ರೆ ಒಂದು ಹಸು ಆರಾಮಾಗಿ ಮೆಲ್ಕಾಡ್ತಾ ಇದೆ, ನೋಡಿದ್ರೆ ನಮಗೆ ಬೆಚ್ಚಿ ಬಿತ್ತು. ಟಾರ್ಚ್ ಹಾಕಿ ನೋಡಿದ್ರೆ ಏನು, ಆ ಕೊಂಬಿನಗೆ ಚಿರತೆಯನ್ನ ಸಿಕ್ಕಾಕೊಂಡು ಬಂದಿದೆ, ರಕ್ತ ಹರಿತಾ ಇದೆ, ಮಖದ ಮೇಲೆಲ್ಲ ಬೀಳ್ತಾ ಇದೆ, ಇದು ಆರಾಮಾಗಿ ಮೆಲ್ಕಾಡ್ತಾ ಇದೆ. ಅದನ್ನ ತೆಗಿಯೋಬೇಕ ಹೇಗೆ? ನಾವು ಬೆಳಗಿನ ತನಕ ಕಾಯ್ಬೇಕಾಯ್ತು. ಬೆಳಗ್ಗೆ ಬಂದು ಅದನ್ನ ತೆಗಿಯಕ್ ಹೋದ್ರೆ ಒಬ್ರು ಕೈಲ್ಲ ಇಬ್ರು ಕೈಲ್ಲ, ಅದನ್ನ ಚಿರತೆ ಹೇಳಕ್ ಸಾಧ್ಯನೇ ಆಗ್ಲಿಲ್ಲ. ಕೊನೆಗೆ ಎಲ್ಲಿಗೆ ಬಂತು ಅಂದ್ರೆ 15-20 ಜನ ಬಂದು ಆ ಹಸು, ನಾನು ಎತ್ತಿನ ಸುದ್ದಿ ಹೋರಿ ಸುದ್ದಿ ಹೇಳ್ತಾ ಇಲ್ಲ, ಅಮೃತ್ ಮಹಲ್ ಹಸು ಸುದ್ದಿ ಹೇಳ್ತಾ ಇದ್ದೀನಿ, ಅದನ್ನು ಕೆಡವಿ 15 ಜನ ಹಗ್ಗ ಹಾಕಿ ಕಟ್ಟಿ ಎಳಿವೆ. ಅಂದ್ರೆ ಎಂತಹ ಬಲಿಷ್ಠವಾದ ಹಸುಗಳು ಎತ್ತುಗಳು, ಎಷ್ಟು ಧೈರ್ಯವಂತ ಹಸುಗಳು, ಚಿರತೆಯನ್ನು ಹಾಕೊಂಡಿದ್ದಾರೆ. ಅದು ಸಾಮಾನ್ಯವಾದ ತೂಕನೇ, ಅಂಥ ತೂಕ ಹಾಕೊಂಡು ಇದಕ್ಕೆ ಏನು ಅನ್ನಿಸ್ತಾ ಇಲ್ಲ ಅನ್ನೋ ವಿಚಾರವನ್ನು ಹೇಳ್ತಾ ಇದ್ದೀನಿ. ಅಂದ್ರೆ ಅಷ್ಟು ದೊಡ್ಡ ಇದು ಹೊಳಪಾದ ಕೊನ್ನು, ಅದರ ಕೊಕ್ಕೆ ಅಂತ ಇರುವಂತಹ ಕೊಂಬು, ಎತ್ತರವಾದ ಡುಬ್ಬ, ಇದು ಕೆಲಸಕ್ಕೆ ಮತ್ತೆ ನಗುವನ್ನು ಹಾಕಕ್ಕೆ ಸರಾಗವಾಗಿರುವಂತಹದ್ದು. ಆದ್ರೆ ಇದಕ್ಕೆ ಸಿಡುಕು ಸ್ವಭಾವನೂ ಅಷ್ಟೇ, ಇದಕ್ಕೂ ಬಹಳವಾದ ಸಿಡುಕಿದೆ. ಇದು ತನ್ನ ಎದುರುಗಡೆ ಬಂದರೆ ಅಥವಾ ಇದನ್ನ ಹೊಡೆದರೆ, ಇದನ್ನ ಬೇರೆ ಯಾವ್ದಾದ್ರು ಪ್ರಾಣಿಗಳು ಬಂದ್ರೆ, ಈಗ ನಾನು ಚಿರತೆ ಸುದ್ದಿ ಹೇಳದಲ್ಲ, ಅದು ಬಂದ್ರೆ ಬಿಡೋದಿಲ್ಲ. ಅದು ಈ ಭಂಗಿ ಇದಕ್ಕೆ ಬಂಜಾರದಲ್ಲಿ ಸುರಿದ ಈ ತಳಿಯನ್ನ ಅಮೆರಿಕ ದೇಶದವರು ತಮ್ಮ ದೇಶಕ್ಕೆ ತೆಗೆದುಕೊಂಡು ಹೋಗಿ ತಮ್ಮ ದೇಶದ ತಳಿಯ ಜೊತೆ ಸಂಕರಣ ಮಾಡಿ ಅದನ್ನ ಬ್ರಾಹ್ಮಿನ್ ತಳಿ ಅಂತಲೇ ಮಾಡಿ ಇವತ್ತು ವಿಶ್ವದ ಒಂದು ದಾಖಲೆಯ ಪುಸ್ತಕದಲ್ಲಿ ಬ್ರಾಹ್ಮಿನ್ ತಳಿ ಇದೆ. ಇಂತಹ ಅದ್ಭುತವಾದ ತಳಿ ಅಮೃತ್ ಮಹಲ್ ತಳಿ. ಅಮೃತ್ ಮಹಲ್ ತಳಿಯ ನಂತರ ಬರುವಂತಹ ತಳಿ ಹಳ್ಳಿಕಾರ್ ತಳಿ. ಈ ಹಳ್ಳಿಕಾರ್ ತಳಿ ಮಂಡ್ಯ, ಬೆಂಗಳೂರು, ಕೋಲಾರ, ಚಿತ್ರದುರ್ಗ, ತುಮಕೂರು, ಹಾಸನ, ಮೈಸೂರು ಇಲ್ಲೆಲ್ಲ ಬೇಕಾದಷ್ಟು ಹಳ್ಳಿಗಳನ್ನ ನಾವು ಈಗ ನೋಡಬಹುದು. ಇದು ಕೂಡ ಅತ್ಯಂತ ಕಷ್ಟಕರವಾದ ಕೆಲಸ. ಅಮೃತ್ ಮಹಲ್ಗೂ ಹಳ್ಳಿಕಾರ್ಗೂ ಇರುವಂತಹ ವ್ಯತ್ಯಾಸ ಬರೀ ಬಣ್ಣದಲ್ಲಷ್ಟೇ ವ್ಯತ್ಯಾಸ ಇದೆ, ಉಳಿದದೆಲ್ಲ ಹೆಚ್ಚು ಕಡಿಮೆ ಒಂದೇ ರೀತಿಯಲ್ಲೇ ಹೋಗುವಂತದ್ದು. ಗುಣ ಸ್ವಭಾವ ಕೂಡ ಒಂದದ್ದು. ಈ ಹಳ್ಳಿಕಾರ ಅಮೃತ್ ಮಹಲ್ ತಳಿ ಎರಡು ತಳಿಗಳನ್ನ ಅಣ್ಣ ತಂಗಿ ತಳಿ ಅಂತ ಬೇಕಾದ್ರೆ ನಾವು ಕರ್ಕೊಳ್ಬಹುದು. ಇದು ಮಧ್ಯಮವಾದ ಗಾತ್ರ, ಆದ್ರೆ ಹಳೆ ಮಧ್ಯಭಾಗ ಏನಿದೆ, ಎರಡು ಕಡೆ ಉಬ್ಬು, ಮಧ್ಯದಲ್ಲಿ ಹಳ್ಳ ಇದೆ. ನೀರು ಬಿದ್ರೆ ಸರಾಗವಾಗಿ ಮಳೆನಲ್ಲಿ ಬಿದ್ರೆ ಅದು ಆರಾಮಾಗಿ ನಡ್ಕೊಂಡು ಹೋಗ್ಬಿಡತ್ತೆ. ಇದಕ್ಕೆ ಮೈ ಮೇಲೆ ಎಲ್ಲೂ ಮಕ್ಕದ ಮೇಲೂ ನಡೆಯಲ್ಲ, ಮೈ ಮೇಲೂ ನಡೆಯಲ್ಲ. ಯಾಕೆಂದ್ರೆ ರೋಮ ಸ್ವಲ್ಪ ಮಟ್ಟಿಗೆ ಉದ್ದ ಇದೆ, ಅತ್ಯಂತ ಮೃದುವಾಗಿದೆ, ಬಿದ್ದು ನೀರೆಲ್ಲ ಕೆಳಗಡೆ ಜಾರಿ ಹೋಗ್ಬಿಡುತ್ತೆ. ಅದರಿಂದ ಮಳೆನಲ್ಲಿ ನಮ್ಮ ಎತ್ತು ನೆನೀತಾ ಇದೆ ಅನ್ನೋ ಆತಂಕ ಇಟ್ಕೊಳ್ಳೋ ಕಾರಣನೇ ಇಲ್ಲ. ಅದು ಸಿಟ್ಟಿಗೆದ್ದಾಗ ಚುಗುಪಾದ ಪುಟ್ಟದಾದ ಕಿವಿ ಇದೆ, ಅದು ಗಿರಗಿರ ತಿರುಗಿಸ್ತಾ ಇದೆ ಅಂದ್ರೆ ಇದು ಹಾಯತ್ತೋ ಒದಿಯತ್ತೋ ಮಾಡುತ್ತೆ ಅಂತ. ನಮ್ಮ ರೈತರು ಅತ್ಯಂತ ಬುದ್ಧಿವಂತ ರೈತರು. ನಮ್ಮ ರೈತರಂತ ವಿಜ್ಞಾನಿಗಳು ಮತ್ತೊಬ್ಬರು ಇಲ್ಲ. ಅವರಿಗೆ ಸದಾ ಕಾಲ ನಾನು ನಮಸ್ಕಾರ ಮಾಡ್ತೀನಿ. ಯಾಕೆ ಅಂತಂದ್ರೆ ಆ ಕಾಲದಲ್ಲಿ ನಮ್ಗೆ ಸಮಸ್ಯೆ ಆಗಿತ್ತು, ಅಯ್ಯೋ ಇದು ಹಾದಾಡ್ಬಿಡುತ್ತಲ್ಲ ಏನ್ ಮಾಡೋದು ಅಂತ. ಒಬ್ಬ ರೈತ ಎಷ್ಟು ಸರಳವಾದ ಪರಿಹಾರ ಕೊಟ್ಟ ಅಂದ್ರೆ, ಯಾಕೆ ಸರ್ ಹಂಗಂತೀರಾ, ಹಾದಾಳ ಎತ್ತಿನ ಜೊತೆ ಒಂದು ಓಡಾಡೋ ಕುರಿ ಬಿಟ್ಬಿಡಿ ಸರ್, ಸರಿ ಆಗ್ತವೆ. ಹೆಂಗ ಅಂತಂದ್ರೆ, ಸಾರ್ ಈ ಕುರಿ ಟಗರು ಅದವಲ್ಲ ಸಾರ್, ಆ ಎತ್ತಿಂದು ಕಾಲ್ ಕೆಳಗಡೆ ಹೋಗ್ತವೆ, ಈ ಎತ್ತು ಹಾಯಕ್ ಹೋಗ್ತವೆ, ಅವ್ ಸಿಕ್ಕಲ್ಲ ಸರ್, ಇವ್ ಹಾಯತ್ತೆ ಅದು ಓಡೋಗತ್ತೆ ಹಾಯ್, ಹಿಂಗಾಗಿ ಅದು ಹಾದಾಡೇ ಬಿಟ್ಬಿಡುತ್ತೆ. ಆಮೇಲೆ ನಾನು ಕೂಡ ಇದೇ ಪ್ರಯೋಗಗಳನ್ನ ಮಾಡಿ ನೋಡಿ ಸಫಲ ಆಗಿದ್ದೀನಿ. ಆದ್ರಿಂದ ಆ ರೈತನನ್ನ ಸದಾ ನೆನೆಸ್ತೀನಿ. ಹಾದಾಡ ಎತ್ತುಗಳ ಜೊತೆ ನಿಮ್ಮ ಯಾವುದೇ ಹಳ್ಳಿಕಾರ ಇರಬಹುದು, ಅಮೃತ್ ಮಹಲ್ ಯಾವುದೇ ಹೊರಗಳಲ್ಲಿ ನಿಮ್ಮಲ್ಲಿ ಅತಿ ಸಿಟ್ಟಿದೆ ಹಾದಾಡತ್ತೆ ಅನ್ನೋ ಸಂಭವ ಇದ್ರೆ ದಯಮಾಡಿ ಎರಡು ಕುರಿಯನ್ನ ಅದ್ರ ಜೊತೆ ಸಾಕಿ, ಅಥವಾ ಟಗರನ್ನ ಸಾಕಿ, ಎರಡೂ ಒಂದು ಲಾಭ ಆಗತ್ತೆ. ಟಗರಿಂದಲೂ ಲಾಭ ಆಯ್ತು, ಹಾದಾಡುವಂತಹದ್ದು ಆಯ್ತು. ಇಂಥ ಬಲಿಷ್ಠವಾದ ಇದೆ ಈ ಆಕರ್ಷಕವಾದ ಗಂಭೀರ ಗಾಂಭೀರ್ಯ. ಇದು ರೂಪಾಯಿ ಬಣ್ಣನೂ ಇರುತ್ತೆ, ಕಂದು ಬಣ್ಣನೂ ಇರುತ್ತೆ. ಇದು ಚಿಕ್ಕಮಗಳೂರಿನ ಅಜ್ಜಂಪುರ ಅನ್ನೋ ಒಂದು ಫಾರ್ಮ್ ಇದೆ, ಅಲ್ಲಿ ತಳಿ ಸಂವರ್ಧನಾ ಕೇಂದ್ರ ಇದೆ. ಅಲ್ಲಿ ದಾ ಅನ್ನತಕ್ಕಂತಹ ಮಚ್ಚೆಯನ್ನ ಗುರುತನ್ನು ಇವತ್ತು ಕೂಡ ಹಾಕ್ತಾ ಇರ್ತಾರೆ. ಅಲ್ಲಿ ನೂರಾರು ಸಂಖ್ಯೆಯಲ್ಲಿ ಇದೆ. ಆ ಎಷ್ಟು ಸಂಖ್ಯೆಯಲ್ಲಿದೆ, ಹೋದ ವರ್ಷ ಎಷ್ಟು ಸಂಖ್ಯೆ ಇತ್ತು, ಈ ವರ್ಷ ಎಷ್ಟು ಸಂಖ್ಯೆ ಇದೆ ಅನ್ನೋದನ್ನ ಮಸ್ಟರಿಂಗ್ ಅಂದ್ರೆ ಹೇಗೆ ನಾವು ವಿಜಯದಶಮಿ ದಿವಸ ಇಲ್ಲಿ ನಾವು ಪೆರೇಡ್ ಅನ್ನು ಹೋಗ್ತೀವೋ ಆ ತರಹ ಈ ದನಗಳ ಪೆರೇಡ್ ಅನ್ನು ಮಾಡಿಸ್ತಾರೆ, ಅವುಗಳ ಅಂಕಿ ಸಂಖ್ಯೆಯನ್ನು ಕೊಡ್ತಾರೆ. ಈ ಮಾತನ್ನ ಇಲ್ಲಿ ಹೇಳೋ ಪ್ರಸ್ತುತ ಏನಿದೆ ಅಂತಂದ್ರೆ, ಇಂಥ ಅದ್ಭುತವಾದ ಫಾರಂನಲ್ಲಿ ಬೆಳೆದಂತಹ ತಳಿಗಳನ್ನು ವಿಂಗಡಣೆ ಮಾಡಿ ಹರಾಜು ಹಾಕುವ ಪ್ರಕ್ರಿಯೆ ಇದೆ. ಎಲ್ಲವನ್ನು ಹರಾಜು ಹಾಕೋದಿಲ್ಲ, ರೈತರಿಗೆ ಬೇಕಾದಂತಹದ್ದು, ರೈತರಿಗೆ ಉಪಯೋಗಕ್ಕೆ ಬರುವಂತಹ ದಷ್ಟಪುಷ್ಟ ಉತ್ತಮವಾದ ಕೆಲವೇ ತಳಿಗಳನ್ನು ಆಯ್ದು ಹರಾಜಿನ ದಿನಾಂಕವನ್ನು ನಿಗದಿ ಮಾಡಿ ಎಲ್ಲ ಕಡೆ ಪ್ರಕಟಣೆಯನ್ನು ಕೊಡ್ತಾರೆ. ಯಾರಿಗೆ ಆಸಕ್ತಿ ಇದೆ ಅವರು ಅದನ್ನ ಅಲ್ಲಿ ಖರೀದಿ ಮಾಡಿಕೊಳ್ಬಹುದು ಅನ್ನೋ ವಿಚಾರ ತಿಳಿಸ್ತಾ ಇದ್ದೀನಿ. ಮುಂದಿನದು ಖಿಲ್ಲಾರ್ ತಳಿ. ಇದು ಸೋಲಾಪುರ, ಬಿಜಾಪುರ, ಮಹಾರಾಷ್ಟ, ಗುಲ್ಬರ್ಗಾ ಈ ಜಾಗಗಳಲ್ಲಿ ಅಧಿಕ ಸಂಖ್ಯೆಯಲ್ಲಿ ಇದೆ. ಇದರ ಬಣ್ಣ ಬಿಳಿ ಬಣ್ಣ, ಬೂದು ಬಣ್ಣ, ಬೆಳ್ಳಿ ತಗಡಿನಷ್ಟು ಬಿಳಿ ಇರುತ್ತೆ. ನಾವು ಕೃಷ್ಣ ಹಸುವನ್ನು ಒರಗಿಕೊಂಡು ನಿಂತಿರುವಂತಹ ಭಂಗಿಯನ್ನು ನೋಡಿದ್ದೇವೆ, ಶಿವ ನಂದಿಯನ್ನು ಒರಗಿಕೊಂಡು ನಿಂತಿರುವಂತಹ ಭಂಗಿಯನ್ನು ನೋಡಿದ್ದೇವೆ. ಆ ಒರಗಿಕೊಂಡಿರುವಂತಹ ತಳಿಯೇ ಈ ಖಿಲ್ಲಾರ್ ತಳಿ. ಇದು ಹೆಮ್ಮೆಯ ತಳಿ. ಭಗವಂತನ ಹತ್ರ ಕೂಡ ನಮ್ಮ ಕರ್ನಾಟಕದ ತಳಿ ಇದೆ. ವಿಶ್ವದ ಎಲ್ಲ ತಳಿಗಳಲ್ಲಿ ಅತಿ ಪ್ರಾಮುಖ್ಯವಾದ ತಳಿ ಭಾರತದ್ದು, ಭಾರತದಲ್ಲೂ ಹೆಚ್ಚಾಗಿ ಕರ್ನಾಟಕದ್ದು ಅಂತ ಹೇಳಿಕೊಳ್ಳುವ ಹೆಮ್ಮೆ ನಮ್ಮದಾಗಬೇಕು. ಇಂಥ ಒಳ್ಳೆ ತಳಿಗಳನ್ನು ಸಾಕ್ತಾ ಇರುವಂತಹ ನಮ್ಮ ಕೃಷಿಕರು, ರೈತ ಬಾಂಧವರು ಸದಾ ಬೆಳಗ್ಗೆ ಎದ್ದು ಅವರನ್ನ ನೆನೆಸಿ ಪೂಜೆ ಮಾಡಬೇಕಾದಂತಹದ್ದು ನಮ್ಮೆಲ್ಲರ ಕರ್ತವ್ಯ. ಅಂತಹ ರೈತರಿಗೆಲ್ಲ ನಮೋ ನಮಃ. ಈ ಕಿಲಾರಿ ತಳಿಗಳು ಅಲ್ಲಲ್ಲಿ ಬೂದು ಬಣ್ಣ ಇದೆ, ಮಿಶ್ರ ಇದೆ, ಮಚ್ಚಿಗಳಿರುತ್ತೆ, ಆಕರ್ಷಕವಾದ ಬಣ್ಣ ಇರುತ್ತೆ. ನಿರಾಯಾಸವಾಗಿ ಕಷ್ಟವಾದ ಕೆಲಸವನ್ನು ಸುಲಭವಾಗಿ ಮಾಡುತ್ತೆ. ಕಷ್ಟಪಟ್ಟು ಕೆಲಸ ಮಾಡಕ್ ಹೋಗೋದೇ ಇಲ್ಲ ಇವು. ಇವಕ್ಕೆ ಅಷ್ಟು ಶಕ್ತಿ ಇರೋದ್ರಿಂದ ಅವು ಸುಲಭವಾಗಿ ಕರ್ಕೊಂಡು ಹೋಗುತ್ತೆ. ಕೊಂಬು ದಪ್ಪವಾಗಿದ್ದು ಹಿಂದಕ್ಕೆ ಬಾಗಿ ಮುಂದಕ್ಕೆ ಬಂದಿದೆ. ತುದಿ ನೋಡಿದ್ರೆ ಎರಡು ಮುಟ್ಬಿಡುತ್ತೇನೋ ಅನ್ನೋ ಹಾಗಿರುತ್ತೆ. ತುದಿ ಚೂಪಾಗಿರುತ್ತೆ. ಆ ದೊಡುತಿ ದೇಹ, ನೀವು ಕೃಷ್ಣನನ್ನ ಶಿವನನ್ನ ನಿಮಗೆ ಜ್ಞಾಪಿಸ್ಕೊಂಡೆ, ಅವರಿಬ್ಬರು ಹೊರಕೊಂಡು ನಿಂತ್ಕೊಂಡಿರುವಂತಹ ಎತ್ತುಗಳನ್ನ, ಹೋರಿಯನ್ನ ನೀವು ನೆನಪು ಮಾಡ್ಕೊಳ್ಳಿ ಅಂತ ಆಗಿರುತ್ತೆ. ಇಷ್ಟು ದಪ್ಪ ಇದ್ರು ಕೂಡ ಅತಿ ವೇಗವಾಗಿ ಓಡುವಂತಹ ಪ್ರಾಣಿಗಳು. ಇದನ್ನ ಶ್ರೀಲಂಕಾಕ್ಕೆ ಈಗ ಕೂಡ ಅವರು ಅದನ್ನು ತಗೊಂಡು ಹೋಗ್ತಾ ಇದಾರೆ. ಇದು ಅತಿ ಹೆಚ್ಚು ಬೇಡಿಕೆಯಲ್ಲಿರುವಂತಹ ಪ್ರಾಣಿ. ಕೊಯಮತ್ತೂರು, ಈರೋಡು, ದಿಂಡಗಲ್ಲು ಈ ಜಿಲ್ಲೆಗಳಲ್ಲಿ ಕಾಂಗಯಾಮ್ ತಳಿ ಬಹಳ ಪ್ರಸಿದ್ಧಿಯಾಗಿದೆ. ಯಾತಕ್ಕೆ ಅಂತಂದ್ರೆ ಇಲ್ಲಿಯ ಗಟ್ಟಿ ನೆಲಕ್ಕೆ ಬೇಕಾಗಿರುವಂತಹ ಎತ್ತುಗಳು ಅಷ್ಟೇ ಗಟ್ಟಿಯಾಗೂ ಇರಬೇಕು. ಅದಕ್ಕೆ ತಕ್ಕಂತೆ ಅದರ ಮೈಮಾಟ, ಕಾಲು, ಕಾಲಲ್ಲಿರುವಂತಹ ಗೊರಸು ಇವುಗಳೆಲ್ಲ ಮಾರ್ಪಾಡಾಗಿರಬೇಕು. ಈ ಕಾಂಗಯಾಮ್ ತಳಿ ಮಧ್ಯಮ ಗಾತ್ರದ ತಳಿ, ದಪ್ಪ ಮತ್ತೆ ದೃಢವಾಗಿರುತ್ತೆ. ಮುಖ್ಯವಾಗಿ ಕಾಲಿನ ಗೊರಸು ಅತ್ಯಂತ ಕಠಿಣವಾಗಿರುತ್ತೆ, ಆದ್ರಿಂದ ಅಗಲವಾಗಿದೆ, ಕಠಿಣವಾಗಿದೆ, ಅಗಲವಾಗಿದೆ. ಕೊಂಬು ಬಿಡಿಬಿಡಿಯಾಗಿದೆ, ದಪ್ಪ ಆಗಿದೆ, ಕಪ್ಪಿದೆ, ದಟ್ಟವಾದ ಹುಬ್ಬು, ನೀಳವಾಗಿರೋ ಗಂಗೆದಗಲು, ಉದ್ದವಾಗಿದೆ, ತೆಳುವಾಗಿ ದೊಡ್ಡವಾದ ಡುಬ್ಬ, ಬೆನ್ನಿನ ಮೇಲೆ ಡುಬ್ಬ ಮೇಲ್ಗಡೆ ಬಂದಿದೆ. ನೋಡೋದಕ್ಕೂ ಕೂಡ ಮನಮೋಹಕವಾಗಿದೆ. ಇದು ಬಹಳ ಲಕ್ಷಣವಾಗಿರುತ್ತೆ, ನೋಡೋದಕ್ಕೂ ಕೂಡ ಆಕರ್ಷಕ, ಕೆಲಸವನ್ನು ಕೂಡ ಅಷ್ಟೇ ಚೊಕ್ಕಟವಾಗಿ ಮಾಡಿಕೊಳ್ಳುತ್ತೆ. ಇದಕ್ಕೆ ಬಿಳಿ ಬಣ್ಣ, ಬೂದು ಬಣ್ಣ ಇವೆಲ್ಲ ಇದೆ. ಭುಜದ ಮೇಲಿನ ಕರಿ ಬಣ್ಣ ಅದಕ್ಕೆ ಒಂದು ಗಾಂಭೀರ್ಯವನ್ನು ಕೊಟ್ಟಿದೆ. ಈ ಕೊಂಬು ಬುಡದಲ್ಲಿ ದಪ್ಪ ಇರುತ್ತೆ, ಮೇಲ್ಗಡೆ 10-12 inches ಮೇಲಕ್ಕೆ ಹೋಗ್ತಾ ಬರುತ್ತೆ, ತುದಿ ಚೂಪಾಗಿರುತ್ತೆ. ಆ ಚೂಪಾಗಿರೋ ಕೊಂಬು ಕೆಳಗಡೆ ಇರೋ ದಪ್ಪ ನೋಡಿದ್ರೆ ಹೆದರಿಕೆ ಹುಟ್ಟಿಸುತ್ತೆ. ಕಣ್ಣಿನ ಸುತ್ತ ಒಂದು ಕಪ್ಪು ಉಂಗುರ ಬರುತ್ತೆ. ಇದು ಕಾಂಗಯಾಮ್ ತಳಿಯ ವಿಶಿಷ್ಟತೆ. ಇದು ಗಾಡಿಯ ಕೆಲಸಕ್ಕಾಗಲಿ ಅಥವಾ ಉಳುಮೆ ಕೆಲಸಕ್ಕಾಗಲಿ ಬಹಳ ಸರಾಗವಾಗಿ ನಯವಾಗಿ ಮಾಡಿಕೊಳ್ಳುತ್ತೆ. ಇದು 1.5 quintal 2 quintal ಹೇರನ್ನ ಸುಲಭವಾಗಿ ಎಳ್ಕೊಂಡು ಹೋಗಂಥದ್ದು. ಕೃಷ್ಣಾವೇಲಿ ತಳಿ ಹೆಸರೇ ಹೇಳೋ ಹಾಗೆ ಕೃಷ್ಣಾ ನದಿಯ ದಡದಲ್ಲಿ ಬಂದಂಥದ್ದು. ಘಟಪ್ರಭಾ ಮತ್ತು ಮಲಪ್ರಭಾ ನದಿಯ ದಂಡೆಗಳಲ್ಲಿ ಸುಲಭವಾಗಿ ಬೆಳ್ಕೊಂಡು ಬಂದಂಥದ್ದು. ಹೇಗೆ ನಮ್ಮ ಹಳ್ಳಿಕಾರ್ ಮತ್ತು ಅಮೃತ್ ಮಹಲ್ ತಳಿಗಳಿಗೆ ಮಹಾರಾಜರ ಕೃಪೆ ಇತ್ತೋ ಹಾಗೆ ಈ ಕೃಷ್ಣಾವೇಲಿ ತಳಿಗೆ ಕೂಡ ಸಾಂಗ್ಲಿಯ ಮಹಾರಾಜರ ಕೊಡುಗೆ ಅಭೂತಪೂರ್ವದದ್ದು. ನಮ್ಮ ರಾಜ ಮಹಾರಾಜಗಳು ತಮ್ಮ ಸ್ವಂತ ಕೆಲಸಕ್ಕೆ ಅಲ್ಲ, ರೈತರನ್ನ ಕೂಡ ತಾವು ಗಮನದಲ್ಲಿ ಇಟ್ಕೊಂಡು ಅವರಿಗೆ ಬೇಕಾದಂತಹ ಈ ತಳಿ ಸಂವರ್ಧನೆ ಇತ್ಯಾದಿ ಕೆಲಸಗಳನ್ನ ಕೈಗೊಂಡದ್ದು, ಮಳೆ ಕೊಯ್ಲು ಕಾರ್ಯಕ್ರಮಗಳನ್ನ ಆ ಕಾಲದಲ್ಲೇ ನಡೆಸಿಕೊಂಡಿದ್ದು. ಅವರದ್ದು ಸ್ವಂತಕ್ಕೆ ಅಂತ ಏನಲ್ಲ, ತನ್ನ ಸೈನಿಕ ಅನುವಾಗಲಿ ಅನ್ನೋ ದೃಷ್ಟಿಯಿಂದ ಮಳೆ ಕೊಯ್ಲಿನ ಕೆಲಸಗಳನ್ನ, ಕಲ್ಯಾಣಿಗಳನ್ನ, ಕಟ್ಟೆಗಳನ್ನ, ಕೆರೆಗಳನ್ನ ಕಟ್ಟಿಸಿದ್ದಾರೆ. ಇವುಗಳ ಆಶ್ರಯದಲ್ಲಿ ನಮ್ಮ ಎತ್ತುಗಳು ತುಂಬಾ ಚೆನ್ನಾಗಿ ಬೆಳ್ಕೊಂಡು ಬಂದಿದ್ದೇವೆ. ಕೃಷ್ಣಾವೇಲಿ ಅದಕ್ಕಾಗಿಯೇ ಆ ವ್ಯಾಲಿ ಅಂತಂದ್ರೆ ಆ ಕಣಿವೆಯಲ್ಲಿ ಬೆಳೆದುಕೊಂಡು ಬಂದಿರುವಂತದಕ್ಕೆ ಕೃಷ್ಣಾವೇಲಿ ಅಂತ ಹೆಸರಿಟ್ಟಿದ್ದಾರೆ. ಮಹಾರಾಷ್ಟ್ರ, ಉತ್ತರ ಕರ್ನಾಟಕ ಇದರಲ್ಲೆಲ್ಲ ಬಹಳ ಮೆಚ್ಚಿನ ತಳಿ. ಆದರೆ ದುರ್ದೈವ ಅಂದ್ರೆ ಕಾಲಕ್ರಮೇಣ ಈಗ ಬರ್ತಾ ಇರೋ ಹಾಗೆ ಇದು ತಳಿ ನಾಶವಾಗ್ತಾ ಬರ್ತಾ ಇದೆ. ನಾಶವಾಗ್ತಾ ಬರ್ತಾ ಇರೋದಕ್ಕೆ ಕಾರಣ ಏನು ಅಂದ್ರೆ ಮತ್ತೆ ನಮ್ಮ ಮೌಢ್ಯತೆ ಕಾರಣ. ಯಾಕೆ ಅಂದ್ರೆ ಇಷ್ಟು ಅತ್ಯುತ್ತಮವಾದ ತಳಿಯನ್ನ ಸಂಕರಣ ಕಾರ್ಯಕ್ಕೋಸ್ಕರ ಬೇರೆ ಬೇರೆ ರಾಷ್ಟ್ರಗಳನ್ನೋರು, ಕೀನಿಯಾದಿಂದ ಹಿಡಿದು ಉಗಾಂಡಾದಿಂದ ಹಿಡಿದು ಫಿಲಿಪೈನ್ಸ್ ಇಂದ ಹಿಡಿದು ಲ್ಯಾಟಿನ್ ಅಮೆರಿಕಾದಿಂದ ಹಿಡಿದು ಇವರುಗಳೆಲ್ಲ ತಗೊಂಡು ಹೋಗ್ತಾ ಇದಾರೆ. ನಮ್ಮಲ್ಲಿ ಹೇಗೆ ಇದಕ್ಕೆ ಅನುಮತಿ ಕೊಡ್ತಾ ಇದ್ವೋ ಗೊತ್ತಿಲ್ಲ. ಒಟ್ಟಲ್ಲಿ ನಾವು ಇದನ್ನ ನಮ್ಮ ರಾಯಭಾರಿಗಳು ಅನ್ನೋ ಹೆಸರಿನಲ್ಲಿ, ಮೂಕ ರಾಯಭಾರಿಗಳು ಅನ್ನೋ ಹೆಸರಿನಲ್ಲಿ ಹೊರದೇಶಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದೇವೆ. ಆದ್ರೆ ಹೊರದೇಶದವರು ಅದನ್ನೇನು ಹಾಳು ಮಾಡಿಲ್ಲ, ಅವುಗಳನ್ನ ತಮ್ಮ ಸಂಕರಣ ಮಾಡಿಕೊಂಡು ತಮ್ಮದೇ ಆದಂತಹ ವಿಶೇಷವಾದ ತಳಿಗಳನ್ನ ಮಾಡಿಕೊಂಡಿದ್ದಾರೆ. ಗಿರ್ ಮತ್ತು ಒಂಗೋರ್ ಈ ಎರಡು ತಳಿಗಳನ್ನ ಸೇರಿಸಿ, ಕೃಷ್ಣಾವೇಲಿಯನ್ನ ಸೇರಿಸಿ ಬೇರೆ ಒಂದು ಹೊಸ ತಳಿಯನ್ನ ಮಾಡಿಕೊಂಡಿದ್ದಾರೆ. ಅವರ ತಳಿ ಹೆಚ್ಚು ಹಾಲು ಕೊಡೋದು ಆಗಿದೆ. ಅಲ್ಲಿ ಕೆಲಸಕ್ಕೆ ಪ್ರಾಧಾನ್ಯತೆ ವಿದೇಶಗಳಲ್ಲಿ ಇಲ್ಲ, ಅಲ್ಲೆಲ್ಲ ಯಂತ್ರೋಪಕರಣಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಅರ್ಥ ಏನಂದ್ರೆ ನಮ್ಮ ಕೃಷ್ಣಾವೇಲಿ ಹಾಲು ಕರೆಯುವುದಕ್ಕೂ ಉತ್ತಮವಾದ ತಳಿ, ಕೆಲಸಕ್ಕೂ ಕೂಡ ಉತ್ತಮವಾದ ತಳಿ ಅನ್ನೋದು ಇಲ್ಲಿ ಒಟ್ಟಿನ ಅಭಿಪ್ರಾಯ. ನಾವು ಈಗಲಾದರೂ ಎಚ್ಚೆತ್ತುಕೊಂಡು ನಮ್ಮ ಈ ತಳಿಯನ್ನ ಸಂರಕ್ಷಣೆ ಮಾಡದಲೇ ಇದ್ರೆ, ಸಂರಕ್ಷಣೆ ಮಾಡಲಿಲ್ವಲ್ಲ ಅನ್ನೋ ಸಂಕಟ ಪಡುವಂತಹ ಪ್ರಸಂಗ ನಮಗೆ ಬರುತ್ತೆ. ಅದನ್ನು ಬಾರದಂತೆ ನೋಡಿಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ಡಿವೋನಿ, ಈ ಡಿವೋನಿ ಅಂತಂದ್ರೆ ಇದು ಆಂಧ್ರಪ್ರದೇಶ ಬೀದರ್ ಈ ಕಡೆ ಇರುವಂತಹ ಮೆಚ್ಚಿನ ತಳಿ. ಇದು ಬಣ್ಣದಲ್ಲಿ ಬಿಳಿ ಇರುತ್ತೆ, ಅನಾಯಾಸವಾಗಿ ಕೆಲಸ ಮಾಡುತ್ತೆ, ಹಾಲನ್ನು ಕೂಡ 1,000 ರಿಂದ 1,200 ಕೆಜಿ ಒಂದು ವರ್ಷಕ್ಕೆ ಹಾಲು ಕೊಡುತ್ತೆ. ಅಂದ್ರೆ ಇದು ಕಡಿಮೆ ತಳಿ ಏನಲ್ಲ, ಅಥವಾ ತೀರಾ ಬರೀ ಕೆಲಸಕ್ಕೆ ಏನೋ ಅಂತದ್ದು ಅಲ್ಲ. ಸ್ವಲ್ಪ ಹಾಲನ್ನು ಕೊಡುತ್ತೆ, ಕೆಲಸವನ್ನು ಮಾಡುತ್ತೆ, ಹಾಲು ಪೌಷ್ಟಿದಾಯಕವಾಗಿರುತ್ತೆ, ಆರೋಗ್ಯದಾಯಕವಾಗಿರುತ್ತೆ. ಈ ಹಾಲು ವೃದ್ಧರಿಗೆ ಮತ್ತೆ ಮಕ್ಕಳಿಗೆ ಬಹಳ ಅನುಕೂಲವಾಗುತ್ತೆ. ಕಾಂಗಯಾಮು ಅನ್ನುವಂತಹ ತಳಿ ಚೆನ್ನೈನ ಕೊಯಮತ್ತೂರು ಜಿಲ್ಲೆಯ ಹೆಮ್ಮೆಯ ತಳಿ. ಇದು ಮಧ್ಯಮ ಗಾತ್ರದ ತಳಿ, ಹಾಲಿನ ಇಳುವರಿಯೂ ಇದೆ, ಕೆಲಸವನ್ನೂ ಮಾಡುತ್ತೆ. ದಪ್ಪವಾದ ಕೊಂಬು, ಉಬ್ಬಿದ ಹಣೆ, ಗಟ್ಟಿಮುಟ್ಟಾದ ಮೈಕಟ್ಟು, ಈ ತಳಿ ಕಷ್ಟಪಟ್ಟು ಕೆಲಸ ಮಾಡುತ್ತೆ ಅನ್ನೋದನ್ನ ಇದು ತೋರಿಸುತ್ತೆ. ಯಾವ ತಳಿಗಳಿಗೆ ಕಾಲು ನೆಟ್ಟಿಗಿರುತ್ತೆ, ಬಲಿಷ್ಠವಾಗಿರುತ್ತೆ, ಗೊರಸು ದಪ್ಪನಾಗಿ ಅಗಲವಾಗಿರುತ್ತೋ ಅದು ಎಂತ ಜಾಗದಲ್ಲಿ ಬೇಕಾದರೂ ಸುಲಭವಾಗಿ ನಡ್ಕೊಂಡು ಹೋಗ್ಬೋದು. ಆದ್ರಿಂದ ಇದು ಒಳ್ಳೆಯ ಕೆಲಸಗಾರ ತಳಿ ಕೂಡ ಹೌದು. ಇನ್ನು ದೇವಣಿ, ಜವಾರಿ, ಮಲ್ನಾಡ್ ಗಿಡ್ಡ ಇವುಗಳನ್ನೆಲ್ಲ ನಾವು ನೋಡ್ತಾ ಹೋದ್ರೆ ಇವುಗಳ ತಳಿಯ ಹೆಚ್ಚಿನ ವಿಶೇಷತೆ ನಮಗೇನು ಕಾಣೋದಿಲ್ಲ. ದೇವಣಿ ಮಹಾರಾಷ್ಟ್ರ ಬೀದರ್ನಲ್ಲಿದೆ, ಇದು ದೃಢೂತಿಯಾದಂತಹ ದೇಹ. ಈ ಬೀದರ್ನಲ್ಲಿರುವಂತಹ ಭೂಮಿಗೆ ಆ ದೃಢೂತಿಯ ದೇಹದ ಪ್ರಾಣಿಗಳೇ ಬೇಕು. ಅಲ್ಲಿ ಹೋಗಿ ನಾವು ಇಲ್ಲಿಂದ ಹಳ್ಳಿ ಕಾರ್ ತಗೊಂಡೋಗಿ ಆ ಪ್ರದೇಶದಲ್ಲಿ ಉಳುಮೆ ಮಾಡ್ತೀನಿ ಅಂದ್ರೆ ಅಲ್ಲಿಯ ಉಳುಮೆ ಪ್ರದೇಶಕ್ಕೆ ಇಲ್ಲಿಯ ಹಳ್ಳಿ ಕಾರ್ ತಳಿಗಳು ಹೊಂದ್ಕೊಳ್ಳೋದಿಲ್ಲ. ಎಲ್ಲಿಯ ಭೂಮಿ, ಅಲ್ಲಿ ಬೀಳುವಂತ ಮಳೆ, ಅಲ್ಲಿ ಬೀಳುವಂತ ವಾತಾವರಣ, ಅಲ್ಲಿ ಬೆಳೆಯುವಂತ ಬೆಳೆಯನ್ನು ನೋಡಿಕೊಂಡು ನಾವು ಈ ತಳಿಗಳ ಉಪಯೋಗಗಳನ್ನು ನಾವು ಮಾಡಿಕೊಳ್ಬೇಕಾಗತ್ತೆ. ದೇವಣಿ ತಳಿ ದೃಢವಾದ ಕೊಂಬಿದೆ, ಬಿಳಿಯ ಬಣ್ಣ, ಕಪ್ಪು ಚುಕ್ಕಿ, ಉದ್ದವಾದಂತಹ ಗಿರ್ ತಳಿಯಲ್ಲಿ ನಾವೇನು ನೋಡ್ತೀವಿ ಕಿವಿ, ಆ ತರಹದ ಕಿವಿ ಇದಕ್ಕಿದೆ. ಇದು ಒಳ್ಳೆಯ ಹಾಲನ್ನು ಕೂಡ ಕೊಡುತ್ತೆ. ಇನ್ನು ಜವಾರಿ ಅಂತಂದ್ರೆ ಏನು, ಈ ಯಾವ ಮೇಲೆ ತೀರಿಸಿದ ಯಾವ ತಳಿಗೂ ಇದು ಬರೋದಿಲ್ಲ. ಆ ತಳಿಯಿಂದಲೂ ಕೆಲವು ಗುಣಗಳಿದೆ, ಬೇರೆ ಬೇರೆ ತಳಿಗಳಿಂದಲೂ ಇದೆ. ಇದು ಯಾವ ತಳಿಯಿಂದ ಬಂದದ್ದು ಅನ್ನೋದು ನಾವು ನಿಖರವಾಗಿ ಹೇಳಕ್ಕಾಗಲ್ಲ. ಅದನ್ನು ಕೂಡ ಜವಾರಿ ತಳಿ ಅಂತಾರೆ. ಜವಾರಿ ತಳಿ ಅಂತಂದ್ರೆ ಇದಕ್ಕೆ ಯಾವುದಕ್ಕೂ ಉಪಯೋಗಕ್ಕೆ ಬಾರದು ಅಥವಾ ಇದು ಹಣ ಕಡಿಮೆ ಬರುತ್ತೆ ಅನ್ನೋದಲ್ಲ. ಈ ಜವಾರಿ ತಳಿಗೂ ಕೂಡ ಒಳ್ಳೆಯ ಹಣ ಬರುತ್ತೆ, ಒಳ್ಳೆಯ ಕೆಲಸ ಮಾಡುತ್ತೆ. ಒಳ್ಳೆಯ ಬಣ್ಣಗಳಲ್ಲಿ ಕೆಂಪು ಬಣ್ಣ ಬೇಕಾ, ಮಿಶ್ರಣ ತಳಿ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬಹುದು. ಕಪ್ಪು ಬಣ್ಣ, ಕೆಂಪು ಬಣ್ಣ, ಬಿಳಿ ಬಣ್ಣ ಎಲ್ಲ ಬಣ್ಣದಲ್ಲೂ ಮಾಡುತ್ತೆ. ಆದರೆ ಮುಖ ಮಾತ್ರ ದೇಹಕ್ಕೆ ಹೋಲಿಸಿದ್ರೆ ಸಣ್ಣ, ಕೊಂಬು ಕೂಡ ಸಣ್ಣ, ಆದರೆ ಉತ್ತಮವಾದ ಕೆಲಸ ಚುರುಕಾಗಿರುತ್ತೆ. ಮಲೆನಾಡು ಗಿಡ್ಡ ಅಂತಂದ್ರೆ ಹೆಸರೇ ಹೇಳೋ ಹಾಗೆ ಮಲೆನಾಡು ಗಿಡ್ಡ, ಗಿಡ್ಡ ಅಂದ್ರೆ ಗಿಡ್ಡ, ಮಲೆನಾಡು ಅಂದ್ರೆ ಮಲೆನಾಡು. ಮಲೆನಾಡು ಅಂತಂದ್ರೆ ಈ ಬೆಟ್ಟ ಗುಡ್ಡಗಳ ಮೇಲೆ ಓಡಾಡಬೇಕಾದಂತಹ ಪ್ರಾಣಿಗಳು ಸಣ್ಣದಾಗೇ ಇರಬೇಕು. ಇಳಿಜಾರಿನಲ್ಲಿ, ಹಳ್ಳಗಳಲ್ಲಿ, ಎಲ್ಲಂದರಲ್ಲಿ ಇಳಿಬೇಕಾಗತ್ತೆ. ಆದರೆ ಇದು ಅತಿ ಸ್ವಾದಿಷ್ಟವಾದಂತಹ, ಪೌಷ್ಟಿಕಾಂಶಗಳಿಂದ ಕೂಡಿದಂತಹ, ಎಲ್ಲ ತಳಿಗಳಲ್ಲೂ ಇಲ್ಲದಂತಹ ಎಲ್ಲ ಪೌಷ್ಟಿಕಾಂಶಗಳು ಇರುವಂತಹದ್ದು ಮಲೆನಾಡು ಗಿಡ್ಡ ತಳಿಗಳಲ್ಲಿರುವಂತಹ ಹಾಲು. ಇದು ಮಲೆನಾಡಿನಲ್ಲಿ ಈ ಗಿಡ್ಡಗಳನ್ನು ಇಟ್ಕೊಂಡು ಕೆಲಸಕ್ಕೂ ಉಪಯೋಗಿಸೋದಿಲ್ಲ, ಮಲೆನಾಡಿನಲ್ಲೆಲ್ಲ ಕೋಣಗಳನ್ನ ಕೆಲಸಕ್ಕೆ ಉಪಯೋಗ ಮಾಡ್ತಾರೆ. ಆದ್ರಿಂದ ಇದು ಬರೀ ಹಾಲಿಗಾಗಿ ಮಾಡುವಂತಹದ್ದು. ಈಗಲೂ ಕೂಡ ಶಿವಮೊಗ್ಗ ಆ ಕಡೆ ಎಲ್ಲ ಕೂಡು ಕುಟ್ಟಿಗೆ ರೀತಿಯಲ್ಲೇನೆ ಹಸುಗಳನ್ನ ಸಾಕ್ತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ದಕ್ಷಿಣ ಜಿಲ್ಲೆಗಳು ಕೂಡ ಇದೇ ರೀತಿ ಮಾಡ್ತಾ ಇದ್ದಾರೆ. ಇವೆಲ್ಲ ಆದ ನಂತರ ನಮ್ಮ ವಿಜ್ಞಾನಿಗಳು ಅಮೆರಿಕಾದವರು, ಲ್ಯಾಟಿನ್ ಅಮೆರಿಕಾದವರು, ಬ್ರೆಜಿಲ್ನವರು ನಮ್ಮ ತಳಿಯನ್ನ ತಗೊಂಡು ಹೋಗಿ ಅವರು ಸಂಕರಣ ಮಾಡ್ತಾ ಇದ್ದಾರೆ, ನಾವೇ ಯಾಕೆ ಮಾಡಬಾರದು ಅಂತ ಪ್ರಾಯೋಗಿಕವಾಗಿ ಮೂರು ತಳಿಗಳನ್ನ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಅಂತ ಹೇಳಿ ಬೆಂಗಳೂರಿನಲ್ಲಿದೆ, ಅಲ್ಲಿ ಮಾಡಿದ್ದಾರೆ. ಯಾವ ರೈತರಿಗೆ ಆಸಕ್ತಿ ಇದೆ ಅವರು ಅಲ್ಲಿ ಹೋಗಿ ಆ ತಳಿಯನ್ನ ನೋಡಿಕೊಂಡು ಅಲ್ಲಿ ಕೆಲಸ ಮಾಡೋ ವಿಧಾನವನ್ನ ನೋಡಿಕೊಂಡು ಅದು ಕೊಡುವಂತಹ ಹಾಲನ್ನ ಅವರು ಕುಡಿದು ನೋಡಿ ಸಮಾಧಾನ ಆಗೋದಾದ್ರೆ ತಮಗೆ ಬೇಕು ಅನ್ನೋದಾದ್ರೆ ಆ ಮಾರಾಟ ಮಾಡುವಂತಹ ವ್ಯವಸ್ಥೆ ಇದೆ. ಇದರಲ್ಲಿ ಗಿರ್ ಅನ್ನೋ ಜಾತಿಯ ನಮ್ಮ ಸ್ಥಳೀಯ ಹಸುಗಳೇನಿದೆ ಇದಕ್ಕೆ ರೆಡ್ಡೇನಂತ ವಿದೇಶಿ ತಳಿಯ ಹೋರಿಯನ್ನ ಸಂಕರಣ ಮಾಡಿ ಗಿರ್ ಡೇನ್ ಅನ್ನೋ ಹೊಸ ತಳಿಯನ್ನ ತೆಗೆದುಕೊಂಡು ಬಂದಿದ್ದಾರೆ. ಕೊಂಬು ದಪ್ಪನಾಗಿರೋದಿಲ್ಲ, 2 ಇಂಚಿಂದ 3 ಇಂಚ್ ಮಾತ್ರ ಇರುತ್ತೆ. ಕಿವಿ ಮಾತ್ರ 1 ಮೊಳ ಉದ್ದ ಇರುವಂತ ಕಿವಿ ಇರುತ್ತೆ. ನೋಡಕ್ಕೆ ಬಹಳ ಆಕರ್ಷಕವಾಗಿರುತ್ತೆ. ಗಂಗೆದಗಲು ಕೆಳಗಡೆ ತನಕ ಇಳಿ ಬಿದ್ದಿರುತ್ತೆ. ದೊಡ್ಡ ಬಾಲ, ಕರಿ ಕುಚ್ಚು, ದಪ್ಪನೆಯ ಕಣ್ಣು, ಉತ್ತಮವಾದ ಕೆಚ್ಚಲು ಬಿಟ್ಟು ಹಾಲು ಕೊಡುವಂತಹ ಎಲ್ಲ ಲಕ್ಷಣಗಳು ನೋಡಿದ್ರೆ ತುಂಬಾ ಸಂತೋಷವಾಗುತ್ತೆ. ಕೆಲಸವೂ ಹೆಚ್ಚಾಗಿ ಮಾಡುತ್ತೆ, ಹಾಲನ್ನು ಕೂಡ ತಗೊಳ್ಳುತ್ತೆ. ಇದನ್ನು ಬೇಕಾದ್ರೆ ಉಪಯೋಗ ಮಾಡಿಕೊಳ್ಬಹುದು. ಮತ್ತೆ ನಮ್ಮ ಕೆಂಪು ಸಿಂಧಿ ಹಸುಗಳು ಏನಿದೆ, ಈ ಕೆಂಪು ಸಿಂಧಿ ಹಸುಗಳನ್ನ ಸ್ವಿಸ್ ಬ್ರೌನ್ ಅಂತ ಹೇಳಿ ಒಂದು ವಿದೇಶಿ ತಳಿ, ಅದು ನಮ್ಮ ಭಾರತದಲ್ಲಿ ಹೆಚ್ಚು ಪ್ರಚಲಿತವಾಗಲಿಲ್ಲ. ಪ್ರಚಲಿತ ಮಾಡಬೇಕು ಅಂತ ಅಂದ್ರೂ ಅದು ಆಗಲಿಲ್ಲ. ಆದ್ರಿಂದ ಸ್ವಿಸ್ ಬ್ರೌನ್ ಅನ್ನ ಕೆಂಪು ಸಿಂಧಿ ಜೊತೆ ಸಂಕರಣ ಮಾಡಿದ್ದಾರೆ. ಇದನ್ನ ಕರನ್ ಸ್ವಿಸ್ ಅಂತ ಹೇಳಿ ತಗೊಂಡು ಇವತ್ತು ಕೂಡ ಎನ್ಡಿಆರ್ಐಲ್ಲಿದೆ. ಅದೇ ರೀತಿ ಥಾರ್ ಪಾರ್ಕರ್ ಏನಿದೆ, ನಮ್ಮ ನಾಡ ತಳಿ ಥಾರ್ ಪಾರ್ಕರ್ ನ ತಗೊಂಡು ಹೋಲ್ಸ್ಟೈನ್ ಫ್ರಿಶ್ ಅನ್ನು ವಿದೇಶಿ ತಳಿ ಜೊತೆ ಸಂಕರಣ ಮಾಡಿದ್ದಾರೆ. ಇದನ್ನ ಕರನ್ ಫ್ರಿಶ್ ಅಂತ ಕರೆದಿದ್ದಾರೆ. ಅದೇ ತರ ಶಾಹಿವಾಲು ಮತ್ತೆ ಜರ್ಸಿ ಇವುಗಳನ್ನ ಸಂಕರಣ ಮಾಡಿದ್ದಾರೆ. ಇದಕ್ಕೆ ಜಮೈಕಾ ಹೋಪ್ ಅನ್ನೋ ಹೆಸರನ್ನ ಇಟ್ಕೊಂಡಿದ್ದಾರೆ. ಇದನ್ನ ಯಾರಿಗಾದ್ರೂ ಆಸಕ್ತಿ ಇರೋ ರೈತರು ಉಪಯೋಗ ಮಾಡಿಕೊಳ್ಳೋ ಆಸಕ್ತಿ ಇದ್ರೆ ನೋಡ್ಕೊಳ್ಬಹುದು. ನಮ್ಮ ಭಾರತದ ಈ ಎಲ್ಲ ತಳಿಗಳು ಶ್ರೀಲಂಕಾದಲ್ಲಿದೆ, ತಾಂಜಿನಿಯಾದಲ್ಲಿದೆ, ಫಿಲಿಪೈನ್ಸ್ ಅಲ್ಲಿದೆ, ಅಮೆರಿಕಾದಲ್ಲಿದೆ, ಮಲೇಷಿಯಾ, ಇರಾಕ್, ಬರ್ಮಾ, ಇಂಡೋನೇಷ್ಯಾ, ಹೀಗೆ ವಿದೇಶಗಳ ಪಟ್ಟಿ ಮಾಡ್ತಾ ಹೋದ್ರೆ ಬಹಳ ದೊಡ್ಡದಾಗತ್ತೆ. ನಾವು ಎಲ್ಲ ನಮ್ಮ ತಳಿಗಳನ್ನು ಹೊರದೇಶಕ್ಕೆ ಮಾರಿ ನಮ್ಮನ್ನ ನಾವು ಬರೆದು ಮಾಡಿಕೊಳ್ಬಾರದು. ನಮ್ಮ ತಳಿಯನ್ನ ನಾವು ಇಟ್ಕೊಳ್ಬೇಕು, ನಮ್ಮತನವನ್ನ ನಾವು ಉಳಿಸ್ಕೊಳ್ಬೇಕು. ಬರೀ ಗಾದೆ ಹೇಳ್ಕೊಂಡ್ರಾಗ್ಲಿಲ್ಲ. ಆಕಳ ಹೊಟ್ಟೆನಲ್ಲಿ ಅಚ್ಚರ್ ಬಂಗಾರ, ಎತ್ತಿನ ಗಂಜಲ್ ಸೇರ್ ಬಂಗಾರ ಅಂತ ಹೇಳ್ಕೊಂಡ್ರಾಗ್ಲಿಲ್ಲ. ಆ ತಳಿಗಳನ್ನ ನಾವು ಉಳಿಸ್ಕೊಳ್ಬೇಕು, ಬೆಳೆಸ್ಕೊಳ್ಬೇಕು, ಅದರ ಸದುಪಯೋಗವನ್ನು ನಾವು ಮಾಡಿಕೊಳ್ಬೇಕು. ಈ ತಳಿಗಳು ಕೆಲಸಕ್ಕೂ ಹೌದು, ಹಾಲು ಕುಡಿಯೋದಕ್ಕೂ ಹೌದು, ಒಳ್ಳೆ ಕರುಗಳನ್ನು ಮಾಡಿ ಹಣ ಮಾಡಿಕೊಳ್ಳಕ್ಕೂ ಹೌದು. ಆದ್ದರಿಂದ ಈ ತಳಿಗಳನ್ನು ನಾವು ಬಳಸ್ಕೊಳ್ತಾ ಹೋಗಬೇಕು. ಒಳ್ಳೆಯದು ಡಾಕ್ಟರ್ ಕೃಷ್ಣಮೂರ್ತಿ ಅವರೇ, ಎತ್ತುಗಳ ತಳಿಗಳಿಗೆ ಸಂಬಂಧಪಟ್ಟಂತೆ ವಿಸ್ತೃತವಾಗಿ ಮಾಹಿತಿಯನ್ನು ನೀಡಿದ್ರಿ, ತುಂಬಾ ಅನುಕೂಲ ಆಯಿತು. ನಮಸ್ಕಾರ. ನಮಸ್ಕಾರ. ಎತ್ತುಗಳಿಂದ ಬೇಸಾಯ, ನೆಲದ ಸಂಸ್ಕೃತಿಯ ತಳಪಾಯ, ಎತ್ತುಗಳಾಗಿವೆ ರೈತನ ಬಾಳಿಗೆ ಅಭಯ, ಎತ್ತುಗಳಾಗಿವೆ ರೈತನ ಬಾಳಿಗೆ ಅಭಯ, ಅನ್ನದಾತನ ಪಾಲಿಗೆ ಸೂರ್ಯೋದಯ, ಅನ್ನದಾತನ ಪಾಲಿಗೆ ಸೂರ್ಯೋದಯ, ಸೂರ್ಯೋದಯ, ಸೂರ್ಯೋದಯ. ಇದುವರೆಗೆ ಎತ್ತುಗಳ ತಳಿಗಳು ಈ ಕುರಿತಂತೆ ಪಶುವೈದ್ಯರಾದ ಡಾಕ್ಟರ್ ಕೆ ಕೃಷ್ಣಮೂರ್ತಿ ಅವರೊಂದಿಗಿನ ಮಾತುಕತೆಯನ್ನ ಕೇಳಿದ್ರಲ್ಲ. ಇದೇ ಸರಣಿಯ ಮುಂದಿನ ಕಾರ್ಯಕ್ರಮದಲ್ಲಿ ಎತ್ತುಗಳ ಸಾಕಾಣಿಕೆಗೆ ಮೂಲಭೂತ ಸೌಕರ್ಯಗಳು ಈ ಕುರಿತಂತೆ ಪಶುವೈದ್ಯರಾದ ಡಾಕ್ಟರ್ ಎಲ್ ಜನಾರ್ದನ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಬಹುದು. ಇಲ್ಲಿಗೆ ಇಂದಿನ ರೈತನ ಸಂಪತ್ತು ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ರೈತನ ಸಂಪತ್ತು ವಿಶೇಷ ಬಾನುಲಿ ಸರಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ರೈತನ ಸಂಪತ್ತು, ರೈತನ ಸಂಪತ್ತು, ರೈತನ ಸಂಪತ್ತು, ರೈತನ ಸಂಪತ್ತು. ಎತ್ತುಗಳಿಂದ ಕೃಷಿ ಭೂಮಿಯ ಸ್ಪರ್ಶ, ಎತ್ತುಗಳಿಂದ ಕೃಷಿ ಭೂಮಿಯ ಸ್ಪರ್ಶ, ಮಣ್ಣಿನ ಜೀವ ಸಂಕುಲಕ್ಕೆ. ಇದುವರೆಗೆ ಎತ್ತುಗಳ ಸಾಕಾಣಿಕೆ ಕುರಿತಾದ ಸರಣಿ ಕಾರ್ಯಕ್ರಮ ರೈತನ ಸಂಪತ್ತು ಕೇಳಿದಿರಿ. ಸಂಕುಲ ಕಾರ್ಯಕ್ರಮ ಕಾರ್ಯಕ್ರಮದ ರಚನೆ ಹಾಗೂ ಪ್ರಸ್ತುತಿ ಎನ್ ಕೇಶವಮೂರ್ತಿ. ರೈತನ ಸಂಪತ್ತು ಆಗಿದೆ ಎತ್ತು ರೈತನ ಸಂಪತ್ತು, ಆಗಿದೆ ಎತ್ತು ರೈತನ ಸಂಪತ್ತು, ಎತ್ತುಗಳೇ ರೈತನಾ.